ಸ್ವಚ್ಛ ಸಂಕಲ್ಪ ಅಭಿಯಾನ, ಆಧುನಿಕ ಬೇಸಾಯ ಪದ್ಧತಿ ಬಗ್ಗೆ ವಿಜ್ಞಾನಿಗಳಿಂದ ತರಬೇತಿ ಮಾರ್ಗದರ್ಶನ. ರೈತರೊಂದಿಗೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬೆಂಗಳೂರಿನಲ್ಲಿ ಸಂವಾದ. ಹಾಗೂ ನಾಡಿನಾದ್ಯಂತ ತ್ಯಾಗ ಬಲಿದಾನ ಸಹೋದರತ್ವ ಸಂದೇಶ ಸಾರುವ ಬಕ್ರೀದ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ಬೇಸಾಯ ಕ್ರಮಗಳು ಕುರಿತು ಮಹಾಬಲೇಶ್ವರ ಶಾಸ್ತ್ರಿ ಅವರೊಡನೆ ಸಂದರ್ಶನ, ತಿಪಟೂರು ತಾಲೂಕು ಕೋಟನಾಯಕನಹಳ್ಳಿ ಕೆಎನ್ ನರೇಶ್ ಮತ್ತು ಸಂಗಡಿಗರಿಂದ ಒಗಟುಗಳ ಹಾಡು ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕಾಳುಮೆಣಸಿನ ಬೇಸಾಯ ಕ್ರಮಗಳು. ಈ ಕುರಿತು ಮಹಾಬಲೇಶ್ವರ ಶಾಸ್ತ್ರಿ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಒಂದಾದ ಕಾಳು ಮೆಣಸಿನ ಬೇಸಾಯದ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಜೊತೆಗೆ ಕಾಫಿ ಬೆಳೆಯನ್ನ ಈ ಒಂದು ಕಾಳು ಮೆಣಸಿನಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವ ವಿಧಾನದ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಮಹಾಬಲೇಶ್ವರ ಶಾಸ್ತ್ರಿ ಅವರು ಇದ್ದಾರೆ. ಇವರು ರೈತರು ಹಾಗೂ ತಮ್ಮದೇ ಆದ ವಿಚಾರವನ್ನ ಈ ಒಂದು ಕೃಷಿಯಲ್ಲಿ ಅಳವಡಿಸಿಕೊಳ್ಳುತ್ತಾ ಬರ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಇವರು ಕೃಷಿ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಮಹಾಬಲೇಶ್ವರ ಶಾಸ್ತ್ರಿ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರಗಳು ಮಹಾಬಲೇಶ್ವರ ಶಾಸ್ತ್ರಿ ಅವರೇ. ನಮ್ಗೆ ಇವತ್ತು ಈ ಕಾಳು ಮೆಣಸು ಇದರ ಬೇಸಾಯ ಕ್ರಮ ಮತ್ತು ಕಾಳು ಮೆಣಸು ಮತ್ತು ಕಾಫಿಯ ಮಿಶ್ರ ಬೆಳೆ ಹೆಂಗ್ ಬೆಳಿಬೇಕು ಇದನ್ನ ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ನಮ್ಮ ರೈತರಿಗೆ. ತೋಟಗಾರಿಕಾ ಬೆಳೆಗಳಲ್ಲಿ ಬರುವಂತ ಈ ಬೆಳೆ, ಈ ಕಾಳು ಮೆಣಸನ್ನು ನಾವು ಸಾಂಬಾರು ಪದಾರ್ಥಗಳ ರಾಜ ಅಂತ ಕರಿತೀವಿ. ಅಂದರೆ ಯುರೋಪಿಯನ್ನರು ಭಾರತದ ಆಕರ್ಷಣೆಗೆ ಪ್ರಮುಖ ಕಾರಣಗಳಲ್ಲಿ ಒಂದು ಈ ಕಾಳು ಮೆಣಸು ಅಥವಾ ಕಪ್ಪು ಬಂಗಾರ ಅಂತ ಹೇಳ್ಬೋದು. ಇದು ಮಲೆನಾಡಿನ ಬೆಳೆ ಎಂದೇ ಇದುವರೆಗೆ ನಾವು ತಿಳಿದುಕೊಂಡಿದ್ದೆವು. ಆದರೆ ವಸ್ತುಸ್ಥಿತಿ ಹಾಗಿಲ್ಲ. ಬೆಂಗಳೂರು, ಕೋಲಾರ, ಚಿತ್ರದುರ್ಗದಂತಹ ಒಣ ಪ್ರದೇಶಗಳಲ್ಲಿ ಕೂಡ ಈ ಕಾಳು ಮೆಣಸನ್ನು ಸಮೃದ್ಧವಾಗಿ ನಾವು ಬೆಳೆಯಬಹುದು. ಹಾಗೆಯೇ ಮಲೆನಾಡಿಗಿಂತ ಹೆಚ್ಚು ಇಳುವರಿಯನ್ನು ಸಹ ಪಡೆಯಬಹುದು. ಇದನ್ನು ಮನಗಂಡು ಕರ್ನಾಟಕ ರಾಜ್ಯ ತೋಟಗಾರಿಕಾ ಇಲಾಖೆಯು ಕೆಲವು ಖಾಸಗಿ ಸಂಸ್ಥೆಗಳೊಂದಿಗೆ ಸೇರಿ ಈ ಕಾಳು ಮೆಣಸಿನ ಬೆಳೆಯನ್ನು ಎಲ್ಲೆಡೆ ಬೆಳೆಯಲು ಯೋಚಿಸಿ ಕೆಲವು ಯೋಜನೆಗಳನ್ನು ರೂಪಿಸಿದೆ. ಕಾಳು ಮೆಣಸು ಅಥವಾ ಈ ಕರಿಮೆಣಸು ವೈಜ್ಞಾನಿಕವಾಗಿ ಪೈಪರ್ ನಿಗ್ರಮ್ ಅಂತ ಹೇಳ್ತೀವಿ. ಭಾರತಕ್ಕೆ ಇದು ವಿದೇಶಿ ವಿನಿಮಯ ಗಳಿಸುವ ಒಂದು ಸಾಂಬಾರು ಪದಾರ್ಥ. 2020-21 ಅಂಕಿಅಂಶದ ಪ್ರಕಾರ ನಾವು ಸುಮಾರು 20,000 ಟನ್ ಕಾಳು ಮೆಣಸನ್ನು ರಫ್ತು ಮಾಡಿ 570 ಕೋಟಿ ರೂಪಾಯಿ ವಿದೇಶಿ ವಿನಿಮಯವನ್ನು ಗಳಿಸಿದ್ದೇವೆ. ಕಾಳು ಮೆಣಸಿನ ಉತ್ಪಾದನೆಯಲ್ಲಿ ವಿಯೆಟ್ನಾಂ ನಂತರ ಭಾರತಕ್ಕೆ 2ನೇ ಸ್ಥಾನ. ನಮ್ಮ ದೇಶದಲ್ಲಿ ಸುಮಾರು 269,000 ಹೆಕ್ಟೇರ್ ಪ್ರದೇಶದಲ್ಲಿ ಕಾಳು ಮೆಣಸನ್ನು ಬೆಳೆಯಲಾಗುತ್ತಿದೆ. ಸುಮಾರು 66,000 ಟನ್ ಕಾಳು ಮೆಣಸನ್ನು ಉತ್ಪಾದನೆ ಮಾಡುತ್ತಿದ್ದೇವೆ. ದೇಶದಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದು 160,774 ಹೆಕ್ಟೇರ್ ಪ್ರದೇಶದಿಂದ 36,000 ಟನ್ ಕಾಳು ಮೆಣಸಿನ ಉತ್ಪಾದನೆ ಆಗುತ್ತಿದೆ. ಅನಾದಿ ಕಾಲದಿಂದಲೂ ಮಲೆನಾಡಿನ ಅಡಿಕೆ ತೋಟಗಳಲ್ಲಿ ಕಾಳು ಮೆಣಸು ಬೆಳೆಯಿತು. ಆದರೆ 1980ರ ದಶಕದಲ್ಲಿ ಹರಡಿದ ಶೀಘ್ರ ಸೊರಗು ರೋಗದಿಂದ ಬಹುತೇಕ ಬಳ್ಳಿಗಳು ನಾಶವಾದವು. ಆದರೆ ಇದೀಗ ರೋಗ ನಿಯಂತ್ರಣ ವಿಧಾನ ಕರಗತವಾಗಿದ್ದು ಪುನಃ ಎಲ್ಲೆಡೆ ಕಾಳು ಮೆಣಸಿನ ಬೆಳೆ ವ್ಯಾಪಕವಾಗುತ್ತಿದೆ. ಈ ಕಾಳು ಮೆಣಸು ಬೆಳಿಬೇಕಂದ್ರೆ ಸಾಮಾನ್ಯವಾಗಿ ಎಂಥ ವಾತಾವರಣ ಇರಬೇಕಾಗುತ್ತೆ? ಯಾವ ವಾತಾವರಣದಲ್ಲಿ ಬೆಳೆದ್ರೆ ಅದು ಸುಲಭವಾಗಿ ಬೆಳೆ ಬೆಳವಣಿಗೆ ಆಗುತ್ತೆ, ಇದನ್ನು ಕೂಡ ತಿಳಿಸ್ರಿ ಮಹಾಬಲೇಶ್ವರ ಶಾಸ್ತ್ರಿ. ಯಾಕಂದ್ರೆ ನಮ್ಮ ರಾಜ್ಯದಾದ್ಯಂತ ಕಾಳುಮೆಣಸು ಬೆಳೆ ಅಂತ ಕಣ ಎಲ್ಲರೂ ಇದು ಇಷ್ಟಪಡ್ತಾರೆ, ನಾವು ಬೆಳಿಬಹುದಾ, ಕಪ್ಪು ಬಂಗಾರ ಅಂತ ಹೇಳ್ತಾ ಇದ್ದೀರಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಎಂಥ ಬೆಳೆಯಲ್ಲಿ ಇದನ್ನು ಬೆಳಿಬಹುದು? ನಮ್ಮ ರೈತರಿಗೆ ಇದನ್ನು ಕೂಡ, ಕೆಲವು ಹೊಸ ರೈತರು ಇರ್ತಾರೆ, ಪರಂಪರಾಗತ ರೈತರಿಗೆ ಇದು ಗೊತ್ತಿರುತ್ತೆ. ಈ ಕಾಳುಮೆಣಸು ಇದಕ್ಕೆ ಬೇಕಾದಂತಹ ವಾತಾವರಣ ಅಂತಂದ್ರೆ ಪಶ್ಚಿಮ ಘಟ್ಟದ ಹರಿದ್ವರ್ಣದ ಮಳೆ ಕಾಡುಗಳು ಈ ಕಾಳುಮೆಣಸಿನ ತವರು ಅಂತ ಹೇಳ್ಬೋದು. ಆದರೆ ಈ ಕಾಳುಮೆಣಸು ನೆರಳು ಬೀಳುವಂತಹ ಬೆಳೆಯಲ್ಲ, ಇದು ನೆರಳನ್ನು ಸಹಿಸಿ ಬೆಳೆಯುವಂತಹ ಬೆಳೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಈ ಕಾಳುಮೆಣಸಿಗೆ ನೆರಳು ಹೆಚ್ಚಾದರೆ ಇಳುವರಿ ಕಡಿಮೆಯಾಗುತ್ತದೆ. ಈ ಕಾಳುಮೆಣಸಿಗೆ ಸಾಧಾರಣವಾಗಿ 18-42 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಬೇಕಾಗುತ್ತದೆ ಹಾಗೂ 1200-2000 ಮಿಲಿಮೀಟರ್ ಮಳೆ ಆದರೆ ಉತ್ತಮ. ಹಾಗಂತ ಬೇರೆ ಪ್ರದೇಶಗಳಲ್ಲಿ ನಾವು ಇದನ್ನು ಬೆಳೆಯಲಿಕ್ಕಾಗಲ್ಲ ಅಂತಿಲ್ಲ. ಆದರೆ 4500 ಮಿಲಿಮೀಟರ್ ಮಳೆ ಬೀಳುವ ಹುಣಸೂರಿನಲ್ಲೂ ಸಹ ಇದನ್ನು ಬೆಳೆಯಬಹುದು. ಹಾಗೆಯೇ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶವಾದ ಚಿತ್ರದುರ್ಗದಲ್ಲಿ ಅಂದರೆ 450-500 ಮಿಲಿಮೀಟರ್ ಮಳೆ ಆಗುತ್ತೆ ಚಿತ್ರದುರ್ಗದಲ್ಲಿ, ಇಲ್ಲೂ ಸಹ ಕಾಳುಮೆಣಸು ಉತ್ತಮ ಇಳುವರಿಯನ್ನು ಕೊಡುತ್ತಿದೆ. ಬಳ್ಳಿ ಚಿಗುರಿ ಹೂ ತೆನೆ ಬರುವಾಗ ಸಾಕಷ್ಟು ಬೆಳಕು ಹಾಗೂ 50-60% ಆರ್ದ್ರತೆ ಇದ್ದರೆ ಕಾಳು ಕಟ್ಟುವ ಪ್ರಮಾಣ ಹೆಚ್ಚು. ಈಗ ಮಲೆನಾಡು ಪ್ರದೇಶದಲ್ಲಿ ಮತ್ತೆ ಜಾಸ್ತಿ ಮಳೆ ಬೀಳುವಂತ ಪ್ರದೇಶದಲ್ಲಿ ಇದು ಈಗಾಗಲೇ ಅರಣ್ಯದಲ್ಲೂ ಬೆಳೀತಾರೆ, ತೋಟದಲ್ಲೂ ಬೆಳೀತಾರೆ, ಅಡಿಕೆ ತೋಟದಲ್ಲಿ ಬೆಳೀತಾರೆ, ತೆಂಗಿನ ತೋಟದಲ್ಲಿ ಬೆಳೀತಾರೆ, ಮತ್ತೆ ಹೀಗೆ ಕೆಲವೊಂದು ತೋಟಗಾರಿಕಾ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ. ಅಲ್ಲೂ ಕೂಡ ಆ ಮರಗಳ ಮೇಲೆ ಇದನ್ನ ಬೆಳೀತಾ ಇದ್ದಾರೆ. ಹೊಸದಾಗಿ ನಾವು ಕಂಡು ಬಂದಿದ್ದೇನೆಂದ್ರೆ ಈಗ ಸಿಮೆಂಟಿನ ಕಂಬಕ್ಕೂ ಕೂಡ ಈ ಒಂದು ಬೆಳೆಯನ್ನ ಬೆಳೀತಾ ಇದ್ದಾರೆ. ಹೊಸದಾಗಿ ಪ್ರಯೋಗಗಳು ಅಲ್ಲಲ್ಲಿ ಕಂಡು ಬರ್ತಾ ಇದ್ದಾವೆ. ಕೃಷಿ ಇಲಾಖೆ ಕೂಡ ಸಾಕಷ್ಟು ಮುತುವರ್ಜಿ ವಹಿಸಿ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ತನ್ನದೇ ಆದ ಒಂದು ಕಾರ್ಯಕ್ರಮವನ್ನ ಹಾಕೊಂಡು ಬರ್ತಾ ಇದೆ. ಅಲ್ಲಿ ಎಲ್ಲೆಲ್ಲಿ ಬೆಳೆ ಬೆಳಿಲಿಕ್ಕೆ ಅವಕಾಶ ಇದೆಯೋ ಅಲ್ಲೆಲ್ಲ ದಿಬ್ಬದ ಮೇಲೆ ಬೆಳೀತಾರೆ. ಮನೆಯ ಟೆರೆಸ್ಗೆ ಹಚ್ಚಿ ಕೂಡ ಇದನ್ನ ಬೆಳೀಲಿಕ್ಕೆ ಅವಕಾಶ ಇದೆ ಅಂತ ಅಲ್ಲಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಯಾವ ತರ ಮಣ್ಣಿನಲ್ಲಿ ಬೆಳೀಲಿಕ್ಕೆ ಸುಲಭವಾಗಿ ಇಷ್ಟಪಡುತ್ತೆ ಈ ಬೆಳೆ, ಅದ್ರ ಬಗ್ಗೆ ಹೇಳಿ ಈ ಒಂದು ಕಾಳುಮೆಣಸು. ಈ ಕಾಳುಮೆಣಸಿಗೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಕೆಂಪು ಮಣ್ಣು ಅತ್ಯಂತ ಸೂಕ್ತವಾಗಿರುತ್ತದೆ. ಹಾಗೆಯೇ ಇಲ್ಲಿ ನಾವು ಮಣ್ಣಿನ ರಸಸಾರ ಅಥವಾ pH ಅಂತ ಏನ್ ಹೇಳ್ತೀವಿ ಅದು 5.5-7.5 ಇದ್ದರೆ ಈ ಕಾಳುಮೆಣಸಿಗೆ ಅತ್ಯುತ್ತಮ. ಹಾಗೆಯೇ ಈ ಕಾಳುಮೆಣಸು ಬೆಳೆಯಲು ಆಧಾರ ಮರಗಳು ಯಾವ್ಯಾವು ಬೇಕಾಗುತ್ತವೆ ಅಂತಂದ್ರೆ, ಈಗ ನೀವು ಈಗಾಗಲೇ ಹೇಳಿದಂತೆ ಇದನ್ನು ಬೇರೆ ಬೇರೆ ಬೆಳೆಗಳಿಗೆ ಹಬ್ಬಿಸಿ ಬೆಳೆಯಬಹುದು. ಸಾಂಪ್ರದಾಯಿಕವಾಗಿ ಅಡಿಕೆ ಕಾಳುಮೆಣಸಿಗೆ ಆಧಾರ ಮರ, ಆದರೆ ತೆಂಗು, ಸಿಲ್ವರ್ ಓಕ್, ಹಾಲುವಾಣ, ಗ್ಲಿರಿಸೀಡಿಯಾ, ರಬ್ಬರ್, ತೇಗ, ಹೆಬ್ಬೇವು, ಮಹಾಗನಿ, ಸೂಬಾಬುಲ್, ಮಾವು, ಗೋಡಂಬಿ ಹೀಗೆ ಎಲ್ಲ ಗಿಡಗಳು ಹಾಗೂ ಒಣ ಕಂಬಗಳ ಮೇಲೂ ಸಹ ಕಾಳುಮೆಣಸನ್ನು ಬೆಳೆಸಬಹುದಾಗಿದೆ. ಇವುಗಳಲ್ಲಿ ಅಡಿಕೆ, ತೆಂಗು, ಸಿಲ್ವರ್ ಓಕ್ ಅತ್ಯುತ್ತಮ ಎನ್ನಬಹುದು. ಇತ್ತೀಚೆಗೆ 12x12 ಅಂತರದಲ್ಲಿ ಸಿಲ್ವರ್ ಓಕ್ ಮರಗಳನ್ನು ನೆಟ್ಟು ಕಾಳುಮೆಣಸು ಹಬ್ಬಿಸುವುದು ಅತ್ಯಂತ ಜನಪ್ರಿಯವಾಗುತ್ತಿದೆ. ಮಧ್ಯದ ಜಾಗದಲ್ಲಿ 6x4 ಅಂತರದಲ್ಲಿ ಕಾಫಿ ಬೆಳೆಸಲಾಗುತ್ತದೆ. ಅಂದರೆ 1 ಎಕರೆಯಲ್ಲಿ 300 ಕಾಳುಮೆಣಸಿನ ಬಳ್ಳಿ ಮತ್ತು 1500 ಕಾಫಿ ಗಿಡಗಳನ್ನು ನಾವು ನೆಡಬಹುದು. ಅಂತೆಯೇ ಅನುತ್ಪಾದಕ ರಬ್ಬರ್ ತೋಟದಲ್ಲಿ ನೆರಳು ಕಡಿಮೆ ಮಾಡಿ ಕಾಳುಮೆಣಸು ಬೆಳೆಸುವುದು ಸಹ ಜನಪ್ರಿಯವಾಗುತ್ತಿದೆ. ಹಾಗೆಯೇ ತೆಂಗಿನ ಮರಗಳ ತೋಟದಲ್ಲಿ ಗ್ಲಿರಿಸೀಡಿಯಾ ಮೇಲೆ ಕಾಳುಮೆಣಸನ್ನು ಹಬ್ಬಿಸಬಹುದು ನಾವು. ಈಗ ಕಾಳುಮೆಣಸಿಗೆ ಎಲ್ಲಾ ಬೆಳೆಗಳಿಗೆ ಬೇಕಾದಂತೆ ತಳಿಗಳು, ಕಾಳುಮೆಣಸಿನಲ್ಲಿ ಕೂಡ ತಳಿಗಳು ಇದಾವೆ. ಯಾವ್ಯಾವ ತಳಿಗಳು ನಮ್ಮ ರೈತರಿಗೆ ಸೂಕ್ತ ಮತ್ತೆ ಯಾವ್ಯಾವ ಪ್ರದೇಶಕ್ಕೆ ಅನುಗುಣವಾಗಿ ವಿವಿಧ ತಳಿಗಳನ್ನ ಸಂಶೋಧನಾ ಕೇಂದ್ರದಲ್ಲಿ ಬಿಡುಗಡೆಗೊಳಿಸಲಾಗಿದೆ, ಅದ್ರ ಬಗ್ಗೆ ಕೂಡ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ. ಹೌದು, ಇದು ತುಂಬಾ ಪ್ರಮುಖವಾದ ವಿಚಾರ. ಯಾಕಂದ್ರೆ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ತಳಿಗಳು ಜನಪ್ರಿಯವಾಗುತ್ತಿವೆ. ಹಾಗೆಯೇ ಕಾಳುಮೆಣಸಿನಲ್ಲಿ ಫಣಿಯೂರು ಒಂದು, ಇದು ಸುಮಾರು 50 ವರ್ಷಗಳಿಂದ ಚಾಲ್ತಿಯಲ್ಲಿರುವ ಅತ್ಯುತ್ತಮವಾದ ಹೈಬ್ರಿಡ್ ತಳಿ. ಚೆನ್ನಾಗಿ ಬೆಳಕಿರುವ ಪ್ರದೇಶದಲ್ಲಿ ಈಗಲೂ ಸಹ ಅತಿ ಹೆಚ್ಚು ಇಳುವರಿಯನ್ನು ಕೊಡುವಂತಹ ತಳಿ ಇದು. ಫಣಿಯೂರು ಒಂದು ತಳಿ ಬೆಳೆ ಮತ್ತು ಇಳುವರಿ ಸಾಮರ್ಥ್ಯ ದೇಶದ ಹಾಗೂ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಸಾಬೀತಾಗಿದೆ. ಹೆಚ್ಚು ಮತ್ತು ಮಧ್ಯದ ಮಳೆ ಪ್ರದೇಶಗಳಿಗೆ ಫಣಿಯೂರು 1, ಫಣಿಯೂರು 3, ಪಣಿಯೂರು 9, ಪಂಚಮಿ, ಗಿರಿಮುಂಡ, ತೇವಂ, ಜೀರಕಮುಂಡ, ಚೋಮಲ ಮುಂತಾದ ತಳಿಗಳು ಸೂಕ್ತವಾಗಿವೆ. ಇನ್ನು ಕಡಿಮೆ ಮಳೆಯ ಒಣಬಯಲು ಪ್ರದೇಶಗಳಿಗೆ ಪಣಿಯೂರು 1, ಪಣಿಯೂರು 2, ಪಣಿಯೂರು 3, ಪಣಿಯೂರು 4 ಹಾಗೂ 5, ಶುಭಕರ, ವಿಜಯ, ತೇವಂ, ಅರ್ಕಾ ಎಕ್ಸೆಲ್, ಜೀರಕಮುಂಡ ಈ ಮುಂತಾದ ತಳಿಗಳು ಸೂಕ್ತವಾಗಿವೆ. ಕಾಳು ಮೆಣಸಿನಲ್ಲಿ ಹಬ್ಬು ಕುಡಿಯ ತುಂಡಿಗೆ ಬೇರು ತರಿಸಿ ನಾಟಿ ಮಾಡಲಾಗುತ್ತದೆ. ಹಾಗೆಯೇ ನೀವು ಕೇಳಿರಬಹುದು, ಈ ಕಾಳು ಮೆಣಸನ್ನ ಹಿಪ್ಪಲಿ ಗಿಡದ ಮೇಲೆ ಕಸಿ ಮಾಡಲಾಗುತ್ತದೆ. ಆದರೆ ಈ ರೀತಿ ಹಿಪ್ಪಲಿ ಗಿಡದ ಮೇಲೆ ಕಸಿ ಮಾಡಿದ ಕಾಳು ಮೆಣಸಿನ ಗಿಡಗಳು ವಾಣಿಜ್ಯ ಕೃಷಿಗೆ ಅಷ್ಟು ಸೂಕ್ತವಾಗಿಲ್ಲ ಅಂತ ತಿಳಿದು ಬಂದಿದೆ. ಹಾಗೆಯೇ ಬೆಳೆ ಕೊಡುತ್ತಿರುವ ಬಳ್ಳಿಗಳ ಮೇಲು ತುದಿಯ ಕುಡಿಗಳನ್ನು ನಾವು ಬೇಗ ಇಳುವರಿ ಪಡೆಯಬಹುದು. ಆದರೆ ಅವುಗಳ ಲಭ್ಯತೆ ಕಡಿಮೆ ಇದೆ. ಇನ್ನೂ ಬೆಳೆ ಕೊಡುವ ಅಡ್ಡರೆಂಬೆಗಳಿಂದ ಗಿಡ ಮಾಡಿದರೆ ಪೊದೆ, ನೀವು ಆಗಲೇ ಹೇಳಿದಂತೆ ಈ ನಗರ ಪ್ರದೇಶಗಳಲ್ಲಿ ಕೆಲವರು ಟೆರೆಸ್ ಗಾರ್ಡನ್ ನಲ್ಲೂ ಸಹ ಕಾಳು ಮೆಣಸನ್ನ ಬೆಳೆಯುತ್ತಾರೆ. ಈ ಪೊದೆ ಅಥವಾ ಬುಷ್ ಪೇಪರ್ ಆಗುತ್ತದೆ. ಇದು ಅಲಂಕಾರಿಕ ಹಾಗೂ ನಗರ ಕೃಷಿಗೆ ಉದ್ದೇಶಕ್ಕೆ ಪರವಾಗಿಲ್ಲ, ಆದರೆ ವಾಣಿಜ್ಯ ಉದ್ದೇಶಕ್ಕೆ ಅಷ್ಟು ಸೂಕ್ತವಲ್ಲ. ಈಗ ಈ ಒಂದು ಕಾಳುಮೆಣಸಿನ ಸಸಿ ಮಾಡುವ ನರ್ಸರಿ ಬಗ್ಗೆ ಮಾಹಿತಿ ಮಾಡಿಕೊಡಿ. ಯಾವ ತರ ನರ್ಸರಿಯನ್ನ ಮಾಡಲಾಗುತ್ತೆ, ಅದರಿಂದ ಸುಲಭವಾಗಿ ನಾವು ಈ ಒಂದು ಕಾಳುಮೆಣಸಿನ ಸಸಿಗಳನ್ನ ಪಡ್ಕೊಳ್ಬಹುದು, ಯಾವ ತರ ಅದು ಮಾಡಲಾಗುತ್ತೆ ಅದ್ರ ಬಗ್ಗೆ ಹೇಳಿ ಮಹಾಲೇಶ್ವರ ಶಾಸ್ತ್ರಿ ಅವರೇ. ಹೌದು, ಈ ಕಾಳುಮೆಣಸಿನಲ್ಲಿ ರೈತರು ತಾವೇ ನರ್ಸರಿಯನ್ನು ಮಾಡಿಕೊಳ್ಳುವುದು ಉತ್ತಮ. ಶೀಘ್ರ ಸೊರಗು ರೋಗ, ಎಲೆ ಚುಕ್ಕೆ ರೋಗ, ನಿಮೆಟೋಡ್ ಹಾಗೂ ಮೀಲಿ ಬಗ್ ಇಲ್ಲದಂತಹ ಹಬ್ಬು ಕುಡಿಗಳನ್ನು ಡಿಸೆಂಬರ್ ತಿಂಗಳಲ್ಲಿ ಸುರುಳಿ ಸುತ್ತಿ ಮರಕ್ಕೆ ಎತ್ತಿ ಕಟ್ಟಬೇಕು. ಅವುಗಳಿಂದ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನರ್ಸರಿ ಆರಂಭಿಸಬೇಕು. ಒಂದು ಭಾಗ ಕೊಟ್ಟಿಗೆ ಗೊಬ್ಬರ, ಎರಡು ಭಾಗ ಮರಳು ಮತ್ತು ಎರಡು ಭಾಗ ಕಾಡು ಮಣ್ಣು ಮಿಶ್ರ ಮಾಡಿ ನರ್ಸರಿ ಮಿಶ್ರಣವನ್ನು ತಯಾರಿಸಿಕೊಳ್ಳಬೇಕು. 5x8 ಪ್ಲಾಸ್ಟಿಕ್ ಕೊಟ್ಟೆಯಲ್ಲಿ ಮಿಶ್ರಣ ತುಂಬಿಸಿ ಹಬ್ಬು ಕುಡಿಗಳಿಂದ 2-3 ಗೆಣ್ಣಿನ ತುಂಡನ್ನು ತಯಾರಿಸಬೇಕು. ಹಾಗೆಯೇ 1 ಲೀಟರ್ ನೀರಿಗೆ 2 ಗ್ರಾಂ ಸಾಫ್ ಶಿಲೀಂಧ್ರ ನಾಶಕವನ್ನು ಹಾಕಿ ನಾಟಿ ಮಾಡುವ 1/2 ಗಂಟೆ ಮೊದಲು ಈ ಬಳ್ಳಿಗಳನ್ನು ಇದರಲ್ಲಿ ನೆನೆಸಿಡಬೇಕಾಗುತ್ತದೆ. 1 ಗೆಣ್ಣು ಮಣ್ಣಿನಲ್ಲಿರುವಂತೆ ಪ್ರತಿ ಕೊಟ್ಟೆಯಲ್ಲಿಯೂ 3 ಕಟಿಂಗ್ಸ್ಗಳನ್ನು ನಾಟಿ ಮಾಡಿ ನರ್ಸರಿ ಸ್ಥಳಕ್ಕೆ 50% ಹಸಿರು ಗಿಡ ಹಸಿರು ಶೇಡ್ ನೆಟ್ನಿಂದ ನೆರಳನ್ನು ತಯಾರಿಸಿ ನಾಟಿ ಮಾಡಿದ ನರ್ಸರಿ ಸಾಲಿಗೆ ಕಮಾನುಗಳನ್ನು ರಚಿಸಿ ಪಾರದರ್ಶಕವಾದ ಪ್ಲಾಸ್ಟಿಕ್ ಸುರಂಗವನ್ನು ನಿರ್ಮಿಸಬೇಕಾಗುತ್ತದೆ. ಇದರಿಂದ ಒಳಗಡೆ ಆರ್ದ್ರತೆ ಹೆಚ್ಚಿ ಬೇಗ ಹಾಗೂ ಹೆಚ್ಚು ಚಿಗುರುಗಳು ಮೂಡುತ್ತವೆ. 1 ತಿಂಗಳ ನಂತರ ಈ ಕಮಾನಿನ ಪ್ಲಾಸ್ಟಿಕ್ ಅನ್ನು 2 ಕಡೆ 1/2 ಎತ್ತಿ ಕಟ್ಟಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಈ ಇವುಗಳಲ್ಲಿ ಗಾಳಿ ಆಡಲು ಅನುವು ಮಾಡಿಕೊಡುವುದು ಅಗತ್ಯವಾಗುತ್ತದೆ. ಹಾಗೆ ಅಗತ್ಯ ಬಿದ್ದಾಗ ನೀರು ಹಾಕಿ ಸೂಕ್ತ ತೇವಾಂಶವನ್ನು ನಾವು ಕಾಪಾಡಿಕೋಬೇಕಾಗುತ್ತದೆ. ಪ್ರತಿ ತಿಂಗಳು ಸಹ ಈ ನಾಟಿ ಮಾಡಿದ ಗಿಡಗಳಿಗೆ ಸಾಫ್ ಶಿಲೀಂಧ್ರನಾಶಕವನ್ನು ಕೊಡಬೇಕಾಗುತ್ತದೆ. ನಾಟಿ ಹಾಕಿ 4 ತಿಂಗಳಿಗೆ 4-5 ಎಲೆಗಳು ಮೂಡಿ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗುತ್ತದೆ. ಮೂಲ ಹಬ್ಬು ಕುಡಿಯ ಲಭ್ಯತೆ ಕಡಿಮೆ ಇದ್ದಾಗ 1 ಗೆಣ್ಣು ಹಾಗೂ ಕುಡಿ ಹಾಗೂ ಸರ್ಪೆಂಟೈನ್ ವಿಧಾನದಿಂದಲೂ ಸಹ ಸಸ್ಯಾಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಿದೆ. ಈ ನಾಟಿ ಮಾಡುವಾಗ ಯಾವ ವಿಧಾನವನ್ನು ಅನುಸರಿಸಬೇಕು ಮಹಾಬಲೇಶ್ವರ ಶಾಸ್ತ್ರಿ ಅವರೇ? ಈ ಒಂದು ಪೆಪ್ಪರ್ ಬೆಳೆ ಮಾಡುವಾಗ ಈ ಕಾಳು ಮೆಣಸಿಗೆ ನಾಟಿ ಮಾಡುವ ವಿಧಾನ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಕಾಳು ಮೆಣಸಿಗೆ ನೀರೇ ದೊಡ್ಡ ಶತ್ರು. ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ, ಕಾಳು ಮೆಣಸಾಗ್ಲಿ ಏಲಕ್ಕಿ ಆಗ್ಲಿ ಅಥವಾ ಇತರೆ ಸಾಂಬಾರ ಪದಾರ್ಥಗಳಿಗೆ ಸಾಧಾರಣವಾಗಿ ನೀರು ಹೆಚ್ಚು ಬೇಕಾಗುತ್ತದೆ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಇಲ್ಲಿ ಕಾಳು ಮೆಣಸಿನಲ್ಲಿ ಬಂದ್ರೆ ನೀರೇ ಇದರ ದೊಡ್ಡ ಶತ್ರು. ಯಾಕಂದ್ರೆ ಬಳ್ಳಿಯ ಬುಡದಲ್ಲಿ 1/2 ಗಂಟೆ ನೀರು ನಿಂತರೂ ಸಹ ಬೇರಿನ ರೋಮಗಳು ಒಡೆದು ರೋಗಕ್ಕೆ ತುತ್ತಾಗುತ್ತವೆ. ಹಾಗಾಗಿ ಬಯಲು ಸೀಮೆಯಲ್ಲಿಯೂ ಸಹ ನೀರು ನಿಲ್ಲದಂತೆ ಬಸಿಗಾಲುವೆಗಳನ್ನು ಮಾಡುವುದು ಕಡ್ಡಾಯವಾಗಿರುತ್ತದೆ. ನಾಟಿಗೆ ತೆಂಗಿನ ಮರದಿಂದ 3 ಅಡಿ ಹಾಗೂ ಅಡಿಕೆ ಮತ್ತಿತರ ಮರಗಳಿಂದ 1.5 ಅಡಿ ದೂರದಲ್ಲಿ 2 ಘನ ಅಡಿಯ ಗುಂಡಿಯನ್ನು ತೆಗೆಯಬೇಕಾಗುತ್ತದೆ. ಇದರಲ್ಲಿ ಮೇಲ್ಮಣ್ಣು, ಸಾವಯವ ಗೊಬ್ಬರ, 50 ಗ್ರಾಂ ಸಿಂಗಲ್ ಸೂಪರ್ ಫಾಸ್ಫೇಟ್, 50 ಗ್ರಾಂ ಟ್ರೈಕೋಡರ್ಮಾ ಹಾಗೂ ನಿಮೆಟೋಡ್ ನಿಯಂತ್ರಣಕ್ಕೆ ಪ್ಯಾಸಿಲೋಮೈಸಿಲಿಸ್ ಎನ್ನುವ ಶಿಲೀಂಧ್ರ ಮತ್ತು 20 ಗ್ರಾಂ ಫಿರಡಾನ್ ಹರಳುಗಳನ್ನು ಹಾಕಿ ಗುಂಡಿ ತುಂಬಿಸಬೇಕು. ಮೇಲೆ ಸ್ವಲ್ಪ ಮಣ್ಣು ಹಾಕಿ ಕಾಳು ಮೆಣಸಿನ ಬಳ್ಳಿಯ ಬುಡವು ನೆಲದಿಂದ 6-8 ಇಂಚು ಎತ್ತರ ಇರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಹಾಗೂ ಮರದ ಕಡೆ 45 ಡಿಗ್ರಿ ಕೋನದಲ್ಲಿ ಆನಿಸಿ ಈ ಗಿಡಗಳನ್ನು ನಾಟಿ ಮಾಡಬೇಕಾಗುತ್ತದೆ. ಇದು ಇಲ್ಲಿ ತುಂಬಾ ಪ್ರಮುಖವಾಗಿದೆ. ಉಳಿದ ಗಿಡಗಳಂತೆ ಆಳದಲ್ಲಿ ನಾಟಿ ಖಂಡಿತ ಬೇಡ. ಕಾಳು ಮೆಣಸಿನ ನಾಟಿಯಲ್ಲಿ 2-3 ಚಿಗುರಿದ ಕಡ್ಡಿಗಳಿರುತ್ತವೆ. ತೆಂಗಿನ ಮರಕ್ಕೆ 3 ದಿಕ್ಕುಗಳಲ್ಲಿ 3 ಪಾಕೆಟ್ ನಾಟಿ ಮಾಡಿ 6-8 ಕಾಂಡಗಳು ಮೇಲೆ ಇರುವಂತೆ ನೋಡಿಕೊಳ್ಳಬೇಕು. ಅಡಿಕೆ, ಸಿಲ್ವರ್ ಓಕ್ ಹಾಗೂ ಮತ್ತಿತರ ಗಿಡಗಳಿಗೆ 1 ಪ್ಯಾಕೆಟ್ ಸಾಕು. ಗಿಡ ನಾಟಿ ಮಾಡಿ ಕೈಯಿಂದ ಹದವಾಗಿ ಒತ್ತಿ, ಕಾಲಿನಲ್ಲಿ ತುಳಿಯಬಾರದು. ಹಾಗೆಯೇ 9x9 ಅಡಿಕೆ ತೋಟದಲ್ಲಿ 5 ಅಡಿಗಿಂತ ಹೆಚ್ಚು ಬೆಳೆದ ಎಲ್ಲಾ ಮರಗಳಿಗೆ ಕಾಳು ಮೆಣಸನ್ನು ನಾಟಿ ಮಾಡಬಹುದು. ಪ್ರತ್ಯೇಕವಾಗಿ ತೋಟ ಮಾಡುವಾಗ ಸಿಲ್ವರ್ ಓಕ್ ನಾಟಿ ಮಾಡಿ 4-6 ತಿಂಗಳಲ್ಲಿ ಕಾಳು ಮೆಣಸಿನ ಬಳ್ಳಿಯನ್ನು ನೆಡಬಹುದು. ಈ ಕಾಳು ಮೆಣಸಿಗೆ ಗೊಬ್ಬರ ಹೆಂಗೆ ಕೊಡಬೇಕು, ಯಾವ್ಯಾವ ತರದ ಗೊಬ್ಬರ ಕೊಟ್ಟರೆ ಅದಕ್ಕೆ ಸೂಕ್ತವಾಗಿ ಬೆಳೀತದೆ, ಅದ್ರ ಬಗ್ಗೆ ನೀವು ಹೇಳಿ ಮಾಬಲೇಶ್ವರ ಶಾಸ್ತ್ರಿ ಅವರೇ. ಈ ಕಾಳು ಮೆಣಸು ಅಥವಾ ಪೆಪ್ಪರು ತುಂಬಾ ಗೊಬ್ಬರವನ್ನು ನಾವು ಹೇಗೆ ಕೊಡ್ತೀವೋ ಅದೇ ರೀತಿ ಅತಿ ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಸಾಧಾರಣವಾಗಿ ಕಾಳು ಮೆಣಸಿನ ದೊಡ್ಡ ಬಳ್ಳಿಗೆ ವರ್ಷಕ್ಕೆ 5-8 ಕೆಜಿ ಉತ್ತಮ ಸಾವಯವ ಗೊಬ್ಬರ, 1 ಕೆಜಿ ಬೇವಿನ ಹಿಂಡಿ, 50 ಕೆಜಿ ಟ್ರೈಕೋಡರ್ಮ ಹಾಗೂ ಮಳೆಗಾಲ ಪೂರ್ವದಲ್ಲಿ ಇವುಗಳನ್ನು ಪ್ರತಿ ಬಳ್ಳಿಗೆ ಹಾಕಬೇಕಾಗುತ್ತದೆ. ಹಾಗೆ ಪ್ರತಿ ಬಳ್ಳಿಗೆ ಶಿಫಾರಸು ಮಾಡಿದ ಸಾರಜನಕ 120-140 ಗ್ರಾಂ, ರಂಜಕ 45-60 ಗ್ರಾಂ, ಹಾಗೆ ಪೊಟ್ಯಾಶ್ 140-270 ಗ್ರಾಂ ಪ್ರತಿ ಗಿಡಕ್ಕೆ. ಅಂದರೆ ಮಣ್ಣಿನ ಗುಣಧರ್ಮಗಳನ್ನು ಅವಲಂಬಿಸಿ ಪ್ರತಿ ಗಿಡಕ್ಕೆ ಪ್ರತಿ ವರ್ಷ 260-300 ಗ್ರಾಂ ಯೂರಿಯಾ, 280-375 ಗ್ರಾಂ ರಂಜಕ ಹಾಗೂ 230-450 ಗ್ರಾಂ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್ ಕೊಡಬೇಕಾಗುತ್ತದೆ ಪ್ರತಿ ಗಿಡಕ್ಕೆ. ಹೌದು, ಪ್ರತಿ ಗಿಡಕ್ಕೆ ಪ್ರತಿ ವರ್ಷಕ್ಕೆ. ಈ ಕಾಳು ಮೆಣಸಿಗೆ ನೀರಾವರಿ ಬಗ್ಗೆನೂ ಹೇಳ್ಬಿಡಿ. ಇದರಲ್ಲಿ ನೀರಾವರಿ ಅಂತಂದ್ರೆ ಕಾಳು ಮೆಣಸಿಗೆ ಹೆಚ್ಚು ನೀರು ಬೇಕಿಲ್ಲ. ಅಡಿಕೆ ಹಾಗೂ ತೆಂಗಿನ ತೋಟದಲ್ಲಿ ಬೆಳೆಯುವ ಕಾಳು ಮೆಣಸಿಗೆ ಪ್ರತ್ಯೇಕವಾಗಿ ನೀರು ಕೊಡಬೇಕೆಂದೇನೂ ಇಲ್ಲ. ಇತರೆ ಆಧಾರ ಗಿಡಗಳ ಮೇಲೆ ನಾವು ಕಾಳು ಮೆಣಸನ್ನು ಬೆಳೆಯುವುದಾದರೆ ವಾರಕ್ಕೆ 2 ಬಾರಿ 25 ಲೀಟರ್ ನೀರು ಕೊಡಬಹುದು. ನೀರು ಹೆಚ್ಚಾದರೆ ಕಾಳು ಮೆಣಸಿಗೆ ಕಂಟಕ. ಒಮ್ಮೆ 1-2 ತಿಂಗಳು ನೀರು ಸಿಗದಿದ್ದರೂ ಸಹ ಕಾಳು ಮೆಣಸಿನ ಬಳ್ಳಿ ಸಾಯುವುದಿಲ್ಲ, ಬೆಳೀತದೆ. ಹೌದು, ಇದು ಬೆಳೆಯುತ್ತೆ. ಇದಕ್ಕೆ ನೀರು ತುಂಬಾ ಕೊಟ್ಟಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಕಾಳು ಮೆಣಸಿಗೆ ರೋಗ ಮತ್ತು ಕೀಟಗಳ ಬಾಧೆ ಬಗ್ಗೆ ಮತ್ತೆ ಅವುಗಳ ನಿರ್ವಹಣೆ ಬಗ್ಗೆ ತಿಳಿಸ್ಕೊಡಿ. ಈ ಕಾಳು ಮೆಣಸಿಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಕೀಟಬಾಧೆ ಇಲ್ಲ. ಎಲೆ ತಿನ್ನುವ ಕೀಟ, ಮೀಲಿ ಬಗ್, ಶಲ್ಕ ಕೀಟ, ನಿಮೆಟೋಡ್ ಇವುಗಳು ಅಲ್ಲಲ್ಲಿ ಕಾಣಬಹುದಾದರೂ ಅದು ಅಷ್ಟೊಂದು ವ್ಯಾಪಕವಾಗಿಲ್ಲ. ಆದರೆ ಶೀಘ್ರ ಸೊರಗು ರೋಗ ಅಥವಾ ಕ್ವಿಕ್ ವಿಲ್ಟ್ ಅಂತ ನಾವು ಹೇಳಿ ಕರಿತೀವಿ, ಇದು ಕಾಳು ಮೆಣಸಿನಲ್ಲಿ ತುಂಬಾ ಪ್ರಮುಖವಾದ. ಈಗ ಕಾಳು ಮೆಣಸು ಬೆಳೆಯವರಿಗೆ ಎಲ್ಲ ಕಡೆ ಇದು ಏನಾಗ್ತದೆ ಅಂದ್ರೆ, ಒಳ್ಳೆ ಗಿಡ ಬೆಳೆದಿರ್ತದೆ ತೋಟದಲ್ಲಿ, ಅಡಿಕೆ ಮರಕ್ಕೆ ಹತ್ತಿರ್ತದೆ, ಸುಮಾರು 15-20 ಅಡಿ ಮೇಲೆ ಹೋದ ಗಿಡ, ಒಳ್ಳೆ ಗಿಡ, ಈಗ ಒಂದೇ ಸಾರಿ ಅದು ಟಂಗೆ ಒಂದೊಂದು ಉದುರು ಬೀಳ್ತವ, ಕೆಂಪಾಗುತ್ತೆ, ಮೊದಲೇ ಎಲೆಗಳು ಹಸಿರೇ ಆಗ್ತಾ ಬರ್ತದೆ, ಮತ್ತೆ ಗಿಡ ಎಲ್ಲ ಹೋಗ್ಬಿಡ್ತದೆ. ಇದು ನಮ್ಮ ರೈತ ಬಾಂಧವರಲ್ಲಿ ತುಂಬಾ ಆತಂಕಕ್ಕೀಡು ಮಾಡಿಬಿಟ್ಟಿದೆ. ಹೀಗಾಗಿ ಈಗೊಂದು ಕೆಲವು ವರ್ಷ ಕಾಳು ಮೆಣಸು ಬೆಳೆಯವರೇ ಕಡಿಮೆ ಆಗ್ಬಿಟ್ಟಿದ್ದಾರೆ. ಹೌದು, ಇದು ನೀವು ಸರಿಯಾಗಿ ಹೇಳಿದ್ರೆ, ಈ 70-80ರ ದಶಕದಲ್ಲಿ ಎಷ್ಟು ಕಾಳು ಮೆಣಸನ್ನ ನಾವು ಬೆಳೀತಾ ಇದ್ದೀವೋ ಅದರ ನಂತರ ಇದರ ಉತ್ಪಾದನೆ ತುಂಬಾ ಕಡಿಮೆ ಆಯ್ತು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈ ಶೀಘ್ರ ಸೊರಗು ರೋಗ ಅಥವಾ ಕ್ವಿಕ್ ವಿಲ್ಟ್ ರೋಗ. ಇದು ಫೈಟೋಪ್ತೆರಾ ಕ್ಯಾಪ್ಸಿಸಿ ಎಂಬ ಶಿಲೀಂಧ್ರದಿಂದ ಬರುವ ರೋಗ. 70-80ರ ದಶಕದಲ್ಲಿ ಈ ಕಾಳು ಮೆಣಸಿನ ತೋಟಗಳ ಸಂಪೂರ್ಣ ನಾಶಕ್ಕೆ ಇದು ಕಾರಣವಾಯಿತು. ಈ ಶಿಲೀಂಧ್ರ ಕಾಳು ಮೆಣಸಿನ ಬೇರು, ಕಾಂಡ, ಎಲೆ ಮತ್ತು ಹೂತೆನೆಯನ್ನು ಬಾಧಿಸುತ್ತದೆ. ಭಾರಿ ಮಳೆಯ ಪ್ರದೇಶದಲ್ಲಿ ಹಾಗೂ ಮಣ್ಣಿನಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ ಮತ್ತು ಪೊಟ್ಯಾಸಿಯಂ ಕಡಿಮೆ ಇದ್ದು ಸಾರಜನಕದ ಅಂಶ ಅಧಿಕವಿದ್ದರೆ ಈ ರೋಗ ಹೆಚ್ಚು. ಮೊದಲಿಗೆ ಎಲೆಯ ಮೇಲೆ ಕಪ್ಪು ಮಚ್ಚೆಗಳು ಮೂಡಿ ಎಲ್ಲೆಡೆ ಪಸರಿಸುತ್ತದೆ. ಎಲೆ, ಕಾಂಡ ಮತ್ತು ಹೂ ತೆನೆಗಳು ಕೊಳೆತು ಉದುರುತ್ತವೆ. ಬೇರಿಗೆ ರೋಗ ತಗುಲಿದರೆ ಬೇರು ಕೊಳೆತು ಮಳೆ ಮುಗಿದ ನಂತರ ಬಳ್ಳಿ ಹಳದಿಯಾಗಿ ಒಣಗಿ ಈ ಬಳ್ಳಿ ಸಂಪೂರ್ಣವಾಗಿ ಸಾಯುತ್ತದೆ. ಆರ್ದ್ರ ವಾತಾವರಣದಲ್ಲಿ ಈ ರೋಗ ಗಾಳಿಯ ಮೂಲಕ ಅತಿ ಶೀಘ್ರವಾಗಿ ಎಲ್ಲೆಡೆ ಪಸರಿಸುತ್ತದೆ. ಸೊರಗು ರೋಗ ಬರದಂತೆ ತಡೆಯಲು ರೋಗ ಪೀಡಿತ ಬಳ್ಳಿಗಳನ್ನು ಕಿತ್ತು ಸುಟ್ಟು ಹಾಕಬೇಕು. ನಾಟಿಗೆ ರೋಗ ಮುಕ್ತ ಬಳ್ಳಿ ಬೆಳೆಸಬೇಕು. ತೋಟದಲ್ಲಿ ಉಳುಮೆ ಅಥವಾ ಅಗತ್ಯ ಮಾಡದೆ ಬೇರಿಗೆ ಗಾಯವಾಗದಂತೆ ನೋಡಿಕೊಳ್ಳಬೇಕಾಗುತ್ತದೆ. ಎಲ್ಲ ಸರಿನೂ ನೋಡ್ಕೋಬೇಕೇನು? ಹೌದು ಹೌದು. ಈಗ ತುಂಬಾ ಕಾಳು ಮೆಣಸಿನ ಗಿಡಕ್ಕೆ ತೊಂದರೆ ಕೊಡಬಾರದು. ಹೌದು ಹೌದು. ಯಾವುದೇ ಕಾರಣಕ್ಕೂ ಗಿಡಕ್ಕೆ ಡ್ಯಾಮೇಜ್ ಆದ್ರೆ ಡ್ಯಾಮೇಜ್ ಆಗುವ ಗಿಡದ ಬುಡಗಳಿಗೆ ಅಥವಾ ಬೇರುಗಳಿಗೆ ಬಹಳ ಸೂಕ್ಷ್ಮವಾಗಿರ್ತವೆ. ಹೌದು ಹೌದು ಹೌದು ಹೌದು. ಹಾಗೆ ಇದನ್ನು ನೆರಳು ನಿಯಂತ್ರಣ ಮಾಡಬೇಕಾಗುತ್ತದೆ. ಮಳೆಗಾಲದ ಪೂರ್ವದಲ್ಲಿ ಎಲ್ಲ ಹಬ್ಬು ಕುಡಿಗಳನ್ನು ಕತ್ತರಿಸಿ ಹಾಕಿ ಅಥವಾ ಎತ್ತಿ ಮರಕ್ಕೆ ಕಟ್ಟಬೇಕಾಗುತ್ತದೆ. ಪ್ರತಿ ಬಳ್ಳಿಗೆ 5-6 ಕೆಜಿ ಸಾವಯವ ಗೊಬ್ಬರ, 1 ಕೆಜಿ ಬೇವಿನ ಹಿಂಡಿ ಮತ್ತು 50 ಗ್ರಾಂ ಟ್ರೈಕೋಡರ್ಮಾವನ್ನು ಪ್ರತಿ ವರ್ಷ ತಪ್ಪದೇ ನೀಡಬೇಕಾಗುತ್ತದೆ. ಇವುಗಳನ್ನು ಮಾಡುವ ಮೂಲಕ ನಾವು ಈ ಸೊರಗು ರೋಗವನ್ನ ನಿಯಂತ್ರಿಸಬಹುದಾಗಿದೆ. ಅಂದ್ರೆ ಇದಕ್ಕೆ ಔಷಧಿ ಇದೆ ಅಂತಾಯ್ತು. ಹೌದು ಹೌದು. ನಮ್ಮ ರೈತ ಬಾಂಧವರು ಈ ಒಂದು ಗಿಡ ಒಣತದೆ ಹೊಳತು ಬೀಳ್ತದೆ ಅಂತ ಆತಂಕ ಪಡಬೇಕಾಗಿಲ್ಲ. ಈಗ ಹೊಸದಾಗಿ ಸಂಶೋಧನೆ ಕೈಗೊಂಡು ಇದಕ್ಕೆ ಪರ್ಯಾಯ ಮಾರ್ಗ ಇದೆ. ಹೌದು, ಸರಿಯಾದ ಈ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ನಾವು ಏನ್ ಹೇಳ್ತೀವಿ, ಈ ರೋಗದ ನಿಯಂತ್ರಣಕ್ಕೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬಹುದಾಗಿದೆ. ಔಷಧಿ ಕೂಡ ಇದೆ. ಹೌದು ಹೌದು ಹೌದು. ಯಾವುದೇ ಕಾರಣಕ್ಕೂ ಅದರಿಂದ ಈ ಬೆಳೆ ಮಾಡಬಹುದು, ಬೆಳಿಬಹುದು. ಸಾಕಷ್ಟು ಜನ ಯಶಸ್ಸು ಕೂಡ ಕಂಡಿದ್ದಾರೆ ಈಗ ಒಂದು ಕಾಳುಮೆಣಸು ಮಾಡಿ. ಕೊನೆಯದಾಗಿ ಮಹಾಬಲೇಶ್ವರ ಶಾಸ್ತ್ರಿ ಅವರೇ, ನಮ್ಗೆ ಈಗ ಪೆಪ್ಪರ್ ಬೆಳೆ ಅಂದ್ರೆ ಕಾಳುಮೆಣಸಿನ ಕೊಯ್ಲು ಯಾವಾಗ ಮಾಡಬೇಕು ಮತ್ತೆ ಯಾವ ತರ ಅದನ್ನ ಸಂರಕ್ಷಣೆ ಮಾಡ್ಕೋಬೇಕು ಇದನ್ನು ಕೂಡ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಈ ಏಪ್ರಿಲ್ ತಿಂಗಳಲ್ಲಿ 3 ವಾರಗಳ ಕಾಲ ನಾವು ನೀರು ಕೊಡದೆ ಬಳ್ಳಿಯನ್ನು ಸೊರಗಿಸಬೇಕಾಗುತ್ತದೆ. ನಂತರ ನೀರು ಗೊಬ್ಬರ ಇವುಗಳನ್ನು ಕೊಟ್ಟು ನೆರಳು ಕಡಿಮೆ ಮಾಡಿ ಮೇನಲ್ಲಿ ಬಳ್ಳಿ ಚಿಗುರಲು ಆರಂಭವಾಗಿ ಜೂನ್ನಲ್ಲಿ ಹೂತೆನೆ ಮೂಡುತ್ತದೆ. ತಳಿ ಆಧರಿಸಿ ಜನವರಿಯಿಂದ ಮಾರ್ಚ್ ಅವಧಿಯಲ್ಲಿ ಕಾಯಿಗಳು ಕೊಯ್ಲಿಗೆ ಬರುತ್ತವೆ. 10-15% ಕಾಳು ಹಣ್ಣು ಆದಾಗ ಕೊಯ್ಲು ಮಾಡಬೇಕು. ಮರ ಏರಿ ಕೊಯ್ಲು ಮಾಡಲು 20, 30 ಅಥವಾ 60 ಅಡಿಯ ಹಗೂರ ಸದೃಢ ಸುರಕ್ಷಿತ ಅಲ್ಯೂಮಿನಿಯಂ ಎಣಿಗಳು ಈಗ ಲಭ್ಯವಿವೆ. ಕೊಯ್ಲು ಮಾಡಿ 1-2 ದಿನಗಳಲ್ಲಿ ಯಂತ್ರದಿಂದ ಕಾಳನ್ನು ಬೇರ್ಪಡಿಸಿ ಕಾಳುಗಳನ್ನು ಸ್ವಚ್ಛ ಮಾಡಿ ಪ್ಲಾಸ್ಟಿಕ್ ಚೀಲದಲ್ಲಿ ಇವುಗಳನ್ನು ಸಂಗ್ರಹಿಸಿ ಇಡಬಹುದು. ಹಾಗೂ ಅವುಗಳ ಬೆಲೆಯನ್ನು ನೋಡಿಕೊಂಡು ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು, ಇಲ್ಲವೇ ಸಂಗ್ರಹ ಕೂಡ ಮಾಡಬಹುದು. ಹೌದು, ಇಲ್ಲವೇ ಸಂಗ್ರಹ ಕೂಡ ಮಾಡಬಹುದು. ಎಷ್ಟಿನ ತನಕ ಸಂಗ್ರಹ ಮಾಡಬಹುದು ಮಹಾಬಲೇಶ್ವರ ಶಾಸ್ತ್ರಿಗಳೇ? ಇದನ್ನು ಸರಿಯಾಗಿ ನೀವು ಸಂಗ್ರಹ ಮಾಡಿದ್ರೆ 3-4 ವರ್ಷಗಳ ಕಾಲ ತನಕ ಅದರ ತೂಕ ಸ್ವಲ್ಪ ಕಡಿಮೆ ಆಗುತ್ತೆ, ಆದರೆ ಅದನ್ನ ಸಂಗ್ರಹ ಮಾಡಬಹುದು. ಅದರಲ್ಲಿ ಏನು ಗುಣಮಟ್ಟ ಏನು ಕಡಿಮೆ ಆಗಲ್ಲ? ಇಲ್ಲ ಇಲ್ಲ ಇಲ್ಲ ಇಲ್ಲ. 3-4 ವರ್ಷದವರೆಗೆ ರೈತ ಬಾಂಧವರು ಇದನ್ನು ಇಟ್ಕೋಬಹುದು ಮನೆಯಲ್ಲಿ. ಹೌದು ಹೌದು. ತುಂಬಾ ಸಂತೋಷ ಮಹಾಬಲೇಶ್ವರ ಶಾಸ್ತ್ರಿ ಅವರೇ. ಕಾಳು ಮೆಣಸಿನ ಬೇಸಾಯ ಮತ್ತು ಕಾಳು ಮೆಣಸಿನ ಮಿಶ್ರ ಬೆಳೆಯಾಗಿ ಕೂಡ ಈ ಕಾಫಿ ತೋಟದಲ್ಲಿ ಕೂಡ ಬೆಳಿಬಹುದು ಅನ್ನೋದ್ರ ಕುರಿತು ನಮ್ಮ ರೈತ ಬಾಂಧವರಿಗೆ ಮಹತ್ವವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ, ತಾವು ಕೂಡ ತಮ್ಮ ತೋಟದಲ್ಲಿ ಕಾಳು ಮೆಣಸನ್ನು ಬೆಳಿಬೇಕು ಅಂತಿರ್ತಾರೆ, ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ. ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸ್ಕೊಡಿ ಅವರಿಗೆ. ನನ್ನ ಸಂಪರ್ಕ ಸಂಖ್ಯೆ 9880536846. ಇನ್ನೊಮ್ಮೆ 9880536846. ಧನ್ಯವಾದಗಳು. ನಮಸ್ಕಾರ. ಕಾಳುಮೆಣಸಿನ ಬೇಸಾಯ ಕ್ರಮಗಳು ಈ ಕುರಿತು ಮಹಾಬಲೇಶ್ವರ ಶಾಸ್ತ್ರಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಜನಪದ ಸಂಗೀತ. ತಿಪಟೂರು ತಾಲೂಕು ಕೋಟನಾಯಕನಹಳ್ಳಿ ಕೆಎನ್ ಸುರೇಶ್ ಮತ್ತು ಸಂಗಡಿಗರಿಂದ ಒಗಟುಗಳ ಹಾಡು. ಕೆಎನ್ ನರೇಶ್ ಮತ್ತು ಸಂಗಡಗರಿಂದ ಒಗಟುಗಳ ಹಾಡಲ್ಲಿ ನೀಗ ಕೇಳೋಣ. ಊರ ಮುಂದೆ ಒಂದು ದೇವಾಂಗದ ಮರ ಹುಟ್ಟಿ. ಪಟ್ಟದ ಕರೆಯೋರು